ರೇ ಶ್ರೀನಿವಾಸ. ಪರಮಾತ್ಮನ ದಶಾವತಾರಗಳಲ್ಲಿ ಎರಡನೇದು ಕೂರ್ಮಾವತಾರ. ಕೂರ್ಮಾವತಾರ ಆಗಿರ್ತಕ್ಕಂಥ ದಿವಸ ವೈಶಾಖ ಶುದ್ಧ ಚತುರ್ದಶಿ. ಕೂರ್ಮರೂಪಿ ಪರಮಾತ್ಮನ ಪತ್ನಿಯ ಹೆಸರು ವೇದವತಿ. ಇಂಥ ಕೂರ್ಮರೂಪಿ ಪರಮಾತ್ಮ ಜೀವರ ಶರೀರದಲ್ಲಿ ನೇತ್ರಗಳಿಗೆ ಅಭಿಮಾನಿಯಾಗಿರ್ತಕ್ಕಂಥದ್ದು. ಚಕ್ಷುರಿಂದ್ರಿಯಕ್ಕೆ ಸೂರ್ಯ ಚಂದ್ರ ಅವರ ಅಂತರ್ಯಾಮಿಯಾಗಿ ಕೂರ್ಮರೂಪಿ ಭಗವಂತ ಅಭಿಮಾನಿಯಾಗಿದ್ದು, ಆ ಕಣ್ಣಿನಿಂದ ನೋಟದ ಕಾರ್ಯವನ್ನು ಭಗವಂತ ಆ ತತ್ವಾಭಿಮಾನಿ ದೇವತೆಗಳ ಮೂಲಕ ನಿಯಮನ ಮಾಡುವಂಥದ್ದು. ಈ ಕೂರ್ಮರೂಪಿ ಅವತಾರದ ಹಿನ್ನೆಲೆ ಎಂದರೆ ದೂರ್ವಾಸರು ಕೊಟ್ಟಿರ್ತಕ್ಕಂಥ ಹರಿನಿರ್ಮಾಲ್ಯವನ್ನು ಇಂದ್ರ ಅಹಂಕಾರದಿಂದ ಶಿರಸ್ಸಿನಲ್ಲಿ ಧಾರಣೆ ಮಾಡದೆ ಮತ್ತೇರಿರ್ತಕ್ಕಂಥ ತನ್ನ ಐರಾವತಕ್ಕೆ ಕೊಡ್ತಾನೆ. ಐರಾವತ ಯಾವುದೇ ಪರಿಜ್ಞಾನ ಇಲ್ಲದೆ ಆ ಹರಿನಿರ್ಮಾಲ್ಯವನ್ನು ತನ್ನ ಕಾಲಿನಲ್ಲಿ ಹಾಕಿ ಹೊಸಕಿ ಹಾಕುತ್ತೆ. ಇದನ್ನು ನೋಡಿ ದೂರ್ವಾಸ ಋಷಿಗಳಿಗೆ ಬಹಳ ಕೋಪ ಬರುತ್ತೆ. ಆವಾಗ ಇಂದ್ರಯನಿಗೆ ನೀನು ಸ್ಥಾನಭ್ರಷ್ಟನಾಗುವಂಥ ಈ ರೀತಿಯಾಗಿ ಶಾಪವನ್ನು ಕೊಡುವಂಥದ್ದು. ಇದೆಲ್ಲ ಆದ ನಂತರದಲ್ಲಿ ಆ ಇಂದ್ರಾದಿ ಎಲ್ಲ ದೇವತೆಗಳು ಕೂಡ ಚತುರ್ಮುಖ ಬ್ರಹ್ಮದೇವರ ಬಳಿಗೆ ಬರ್ತಾರೆ. ಬಂದು ಈ ನಡೆದ ಘಟನಾವಳಿಯನ್ನೆಲ್ಲ ವಿಸ್ತಾರವಾಗಿ ಚತುರ್ಮುಖ ಬ್ರಹ್ಮದೇವರಿಗೆ ತಿಳಿಸ್ತಾರೆ. ಈ ಘಟ್ಟದಿಂದ ಜೀವ ತಿಳ್ಕೋಬೇಕಾಗಿರ್ತಕ್ಕಂಥ ಒಂದು ಸಂದೇಶ ಏನು ಅಂದರೆ, ವಿಷ್ಣು ನಿರ್ಮಾಲ್ಯಕ್ಕೆ ತಿರಸ್ಕಾರ ಮಾಡಿದರೆ ದೇವಲೋಕದಿಂದ ಬಹಿಷ್ಕಾರ ಇಂದ್ರನಿಗಾಯ್ತಲ್ಲ, ಆ ರೀತಿಯಾಗಿ ವಿಷ್ಣು ನಿರ್ಮಾಲ್ಯವನ್ನು ಎಂದಿಗೂ ಕೂಡ ತಿರಸ್ಕಾರ ಮಾಡಬಾರದು. ಮಾಡಿದರೆ ಈ ರೀತಿಯಾಗಿ ಸಂಪದ್ಭ್ರಷ್ಟ ಸ್ಥಾನಭ್ರಷ್ಟತೆ ಅನ್ನೋದು ಬಂದು ಒದಗ್ತಾ ಇದೆ ಅಂತ ಸಂದೇಶವನ್ನು ಕೂಡ ಜಗತ್ತಿಗೆ ಈ ಪ್ರಸಂಗದಿಂದ ತಿಳಿಸುವಂಥದ್ದು. ಆ ನಂತರದಲ್ಲಿ ಬ್ರಹ್ಮದೇವರು ಭಗವಂತನಿಗೆ ಶರಣು ಹೋಗ್ರಿ ಅಂತ ಇಂದ್ರಾದಿ ದೇವತೆಗಳಿಗೆ ಆದೇಶವನ್ನು ಮಾಡುವಂಥದ್ದು. ಆ ಪ್ರಕಾರ ಇಂದ್ರಾದಿ ಎಲ್ಲ ದೇವತೆಗಳು ಕೂಡ ಪರಮಾತ್ಮನ ವ್ಯಕ್ತ ಸ್ಥಾನ ಆಗಿರ್ತಕ್ಕಂಥ ಶ್ವೇತದ್ವೀಪಕ್ಕೆ ಬರ್ತಾರೆ. ಪರಮಾತ್ಮ ಸರ್ವತ್ರ ವ್ಯಾಪ್ತನಾಗಿದ್ದರೂ ಕೂಡ ಅವನ ವ್ಯಕ್ತ ಸ್ಥಾನ ಶ್ವೇತದ್ವೀಪ. ಅಲ್ಲಿ ಇಂದ್ರಾದಿ ಎಲ್ಲ ದೇವತೆಗಳು ಬರ್ತಾರೆ. ಬಂದು ಪರಮಾತ್ಮನನ್ನು ಕುರಿತು ಇದುವರೆಗೆ ನಡೆದಿರತಕ್ಕಂಥ ಎಲ್ಲ ಪ್ರಸಂಗಗಳನ್ನು ಕೂಡ ಹೇಳ್ತಾರೆ. ವಿಶೇಷವಾಗಿ ಜ್ಞಾನ ಅನುಸಂಧಾನ ಸಹಿತವಾಗಿ ಸ್ತೋತ್ರಾದಿಗಳನ್ನು ಕೂಡ ಮಾಡ್ತಾರೆ. ದೇವತೆಗಳ ಸ್ತೋತ್ರದಿಂದ ಪ್ರಸನ್ನನಾಗಿರ್ತಕ್ಕಂಥ ಭಗವಂತ ಅವರಿಗೆ ಅಭಯ ನೀಡಿ ದೈತ್ಯರ ಜೊತೆ ಸಂಧಾನ ಮಾಡಿಕೊಂಡು ಸಮುದ್ರ ಮಥನ ಮಾಡಿರಿ ಅಂತ ಈ ರೀತಿಯಾಗಿ ಆದೇಶವನ್ನು ಕೂಡ ಮಾಡ್ತಾನೆ. ಸಮುದ್ರ ಮಥನವನ್ನು ಮಾಡಿರಿ, ಅಮೃತವನ್ನು ಸಂಪಾದನೆ ಮಾಡಿರಿ, ಆ ಅಮೃತಪಾನದಿಂದ ಅಮರತ್ವವನ್ನು ಹೊಂದಿರಿ, ಆಮೇಲೆ ದೈತ್ಯರ ಮೇಲೆ ಯುದ್ಧವನ್ನು ಮಾಡಿ ವಿಜಯವನ್ನು ಪಡೆಯಿರಿ ಅಂಥೇಳಿ ಪರಮಾತ್ಮ ದೇವತೆಗಳಿಗೆ ಈ ರೀತಿಯಾಗಿ ಆದೇಶವನ್ನು ಮಾಡ್ತಾನೆ. ಭಗವಂತನ ಆದೇಶದಂತೆ ದೇವತೆಗಳೆಲ್ಲ ಸೇರಿ ಮಂದರ ಪರ್ವತವನ್ನು ಎತ್ತಿ ಕ್ಷೀರ ಸಮುದ್ರದಲ್ಲಿ ಇಟ್ಟು ಮಥನ ಮಾಡಬೇಕು ಅಂತ ಎಲ್ಲರೂ ಕೂಡ ತಯಾರಿಯನ್ನು ನಡೆಸ್ತಾರೆ. ಮಂದರ ಪರ್ವತವನ್ನು ಎತ್ತೋದಿರಲಿ ಅಲುಗಾಡಿಸ್ಲಿಕ್ಕೂ ಕೂಡ ಸಾಧ್ಯ ಆಗಲಿಲ್ಲ. ನಮಗೊಂದು ಸಂಶಯ ಬರುತ್ತೆ, ದೇವತೆಗಳು ಅಂದರೆ ನಮ್ಮಂತೆ ಅವರೂ ಕೂಡ ಸಾಮಾನ್ಯರಾ? ಏಕೆಂದರೆ ಆ ಪರ್ವತವನ್ನು ಎತ್ತೋದಿರಲಿ ಅಲುಗಾಡಿಸ್ಲಿಕ್ಕೂ ಕೂಡ ಆ ಎಲ್ಲ ದೇವಾನುದೇವತೆಗಳಿಗೆ ಸಾಧ್ಯ ಆಗಲಿಲ್ಲ. ಯಾಕೆ? ಸೂತ್ರ ಭಾಷ್ಯದಲ್ಲಿ ಶ್ರೀಮದ್ ಆಚಾರ್ಯ ನಮಗೆ ಸಂಶಯವನ್ನು ಪರಿಹಾರ ಮಾಡ್ತಾರೆ. ದೇವತೆಗಳು ಅಂತಂದರೆ ಅವರು ಸಾಮಾನ್ಯರಲ್ಲ, ತತ್ವಾಭಿಮಾನಿ ದೇವತೆಗಳು. ಜಗನ್ನಿಯಾಮಕರು ಆದರೆ ಸ್ವತಂತ್ರತ್ವೇನ ಜಗನ್ನಿಯಾಮಕರಲ್ಲ. ವಾಯುದೇವರ ಮತ್ತು ಭಗವಂತನ ಅಧೀನದಲ್ಲಿ ಅವರು ಜಗತ್ತನ್ನು ನಿಯಮನ ಮಾಡ್ತಾರೆ. ಅಂಥ ಮಹಾಸಾಮರ್ಥ್ಯ ಅವರಲ್ಲಿ ಇರುತ್ತೆ ಅಂಥೇಳಿ ಶ್ರೀಮದಾಚಾರ್ಯರು ನಮಗೆ ತಿಳಿಸ್ತಾರೆ. ದೇವತೆಗಳಲ್ಲಿ ಅಂದರೆ ತತ್ವಾಭಿಮಾನಿ ದೇವತೆಗಳಲ್ಲಿ ಈ ರೀತಿಯಾಗಿ ವಾಯುದೇವರ ಮತ್ತು ಪರಮಾತ್ಮನ ಅಧೀನದಲ್ಲಿ ನಿಯಮನ ಮಾಡುವಂಥ ಮಹಾಸಾಮರ್ಥ್ಯ ಹೇಗಿರುತ್ತೆ ಅಂತ ಪ್ರಶ್ನೆ ಬಂದರೆ, ಭಗವಂತ ಒಬ್ಬೊಬ್ಬ ದೇವತೆಗೂ ಕೂಡ ಒಂದೊಂದು ಅಚಿಂತ್ಯ ಅದ್ಭುತ ಶಕ್ತಿಯನ್ನು ಕೊಟ್ಟಿರ್ತಾನೆ. ಅದಕ್ಕೆ ದೃಷ್ಟಾಂತ ಕೊಡಬೇಕು ಅಂತಾದರೆ, ಉದಾಹರಣೆಗೆ ಪೃಥ್ವಿ ಅಭಿಮಾನಿ ದೇವತೆಗೆ ಸಮಗ್ರವಾಗಿರ್ತಕ್ಕಂಥ ಭೂಮಂಡಲವನ್ನು ಧಾರಣ ಮಾಡುವ ಮತ್ತು ಆ ಭೂಮಂಡಲದಿಂದ ಆಗಬೇಕಾಗಿರ್ತಕ್ಕಂಥ ಎಲ್ಲ ಕಾರ್ಯಗಳನ್ನು ನಿಯಮನ ಮಾಡುವ ಸಾಮರ್ಥ್ಯವನ್ನು ಪೃಥ್ವಿ ಅಭಿಮಾನಿ ದೇವತೆಗೆ ಭಗವಂತ ನೀಡಿರುವಂಥದ್ದು. ಅದೇ ರೀತಿಯಾಗಿ ಇನ್ನೊಂದು ದೃಷ್ಟಾಂತ ಅಂದರೆ ವರುಣ. ವರುಣನಿಗೆ ಸಮಸ್ತ ನೀರನ್ನು, ನೀರಿನಲ್ಲಿರ್ತಕ್ಕಂಥ ಗುಣಧರ್ಮಗಳನ್ನು ನಿಯಮನ ಮಾಡುವಂಥ ವಿಶಿಷ್ಟ ಸಾಮರ್ಥ್ಯವನ್ನು ಭಗವಂತ ಕೊಟ್ಟಿರುವಂಥದ್ದು. ಹೀಗೆ ಒಬ್ಬೊಬ್ಬ ದೇವತೆಗೂ ಕೂಡ ಒಂದೊಂದು ಶಕ್ತಿಯನ್ನು ಕೊಟ್ಟಿಯಾನೆ ಭಗವಂತ. ಇಂತಹ ಮಹಾಸಾಮರ್ಥ್ಯೋಪೇತರಾಗಿರ್ತಕ್ಕಂಥ ಅಚಿಂತ್ಯ ಅದ್ಭುತವಾದ ಶಕ್ತಿ ಸಾಮರ್ಥ್ಯಗಳನ್ನು ಪಡೆದಿರ್ತಕ್ಕಂಥ ಎಲ್ಲ ದೇವತೆಗಳು ಕೂಡ ಒಟ್ಟಿಗೆ ಸೇರಿ ಪ್ರಯತ್ನ ಮಾಡಿದರೂ ಕೂಡ ಆ ಮಂದರ ಪರ್ವತವನ್ನು ಅಲುಗಾಡಿಸೋದಕ್ಕೂ ಸಾಧ್ಯ ಆಗಲ್ಲ. ಅಲುಗಾಡಿಸುವುದೇ ಅಸಾಧ್ಯ ಅಂತ ಆದಮೇಲೆ ಅದನ್ನು ಎತ್ತುವುದಂತೂ ದೂರತೋಪಾಸ್ತವಾಗಿರ್ತಕ್ಕಂಥದ್ದು. ತೇನ ವಿನ ತೃಣಮಪಿ ನ ಚಲತಿ ಅಂತ, ಭಗವಂತನ ಅನುಗ್ರಹ ಇಲ್ಲದೆ ಯಾವ ಕಾರ್ಯವೂ ಕೂಡ ಜಗತ್ತಿನಲ್ಲಿ ಯಾರಿಂದಲೂ ಸಾಧ್ಯ ಇಲ್ಲ. ಯಾಕೆ ಹೀಗಾಯಿತು ಅಂತ ಕೇಳಿದ್ರೆ ಶ್ರೀಮದ್ ಆಚಾರ್ಯರು ಅದಕ್ಕೆ ಉತ್ತರ ಕೊಡ್ತಾರೆ. ವರಾದ್ಗಿರೀಶಸ್ಯ ಪರೈರಚಾಲ್ಯಂ ಅಂತ, ಅಂದರೆ ಆ ರುದ್ರದೇವರ ವರಬಲ ಅನ್ನೋದು ಆ ಮಂದರ ಪರ್ವತಕ್ಕೆ ಇರುವಂಥದ್ದು. ಅದು ಸುವರ್ಣಮಯವಾಗಿರ್ತಕ್ಕಂಥ ಪರ್ವತ ಮಂದರ ಅನ್ನೋದು. ಅದಕ್ಕೆ ರುದ್ರದೇವರು ಅದನ್ನು ಯಾರಿಂದಲೂ ಎತ್ತಲಿಕ್ಕಾಗದೇ ಇದ್ದಂಥ ವಿಶಿಷ್ಟವಾಗಿರ್ತಕ್ಕಂಥ ವರವನ್ನು ಆ ಮಂದರ ಪರ್ವತಕ್ಕೆ ಕೊಟ್ಟಿರುವಂಥದ್ದು. ಆದ ಕಾರಣ ಆ ಎಲ್ಲ ದೇವತೆಗಳಿಂದ ಅದನ್ನು ಅಲ್ಲಾಡಿಸ್ಲಿಕ್ಕೂ ಆಗಲಿಲ್ಲ, ಎತ್ತಕ್ಕಂತೂ ಸಾಧ್ಯನೇ ಇಲ್ಲ. ನಂತರ ಎಲ್ಲ ದೇವತೆಗಳು ಕೂಡ ಮತ್ತೆ ಭಗವಂತನನ್ನು ಕೂರಿತು ಮರೆ ಹೋಗ್ತಾರೆ. ಆವಾಗ ಭಗವಂತ ತಾನೇ ಬಂದು ಎಡಗೈಯಿಂದ ಮಂದರ ಪರ್ವತವನ್ನು ಎತ್ತಿ ಗರುಡನ ಮೇಲೆ ಇಡ್ತಾನೆ. ನಮಗೆ ಸಂಶಯ ಬರ್ತಾ ಇದೆ, ಅವರಿಗೆಲ್ಲ ಎತ್ತಲಿಕ್ಕೂ ಆಗಲಿಲ್ಲ ಅಲ್ಲಾಡಿಸ್ಲಿಕ್ಕೂ ಆಗಲಿಲ್ಲ ಅಂತ ಆದಮೇಲೆ ಗರುಡನಿಗೆ ಆ ಪರ್ವತವನ್ನು ಹೊರುವ ಸಾಮರ್ಥ್ಯ ಹೇಗೆ ಬಂತು ಅಂತ ಕೇಳಿದ್ರೆ, ಗರುಡ ಮತ್ತು ರುದ್ರ ಇಬ್ಬರೂ ಕೂಡ ಸಮಕಕ್ಷೆಯಲ್ಲಿರ್ತಕ್ಕಂಥವರು. ತಾನೇ ಪರ್ವತವನ್ನು ಎತ್ತದೇ ಇದ್ದರೂ ಸಹ ಭಗವಂತನೇ ತನ್ನ ಮೇಲೆ ಎತ್ತಿ ಇಟ್ಟಾಗ ಪರ್ವತವನ್ನು ಹೊರುವ ಸಾಮರ್ಥ್ಯ ಗರುಡನಲ್ಲಿ ಭಗವಂತನ ಅಧೀನದಿಂದ ಭಗವಂತನ ಅನುಗ್ರಹದಿಂದ ಬಂತು ಅಂತ. ಭಗವಂತ ಅನಾಯಾಸವಾಗಿ ಮಂದರ ಪರ್ವತವನ್ನು ಎತ್ತಿ ಗರುಡನ ಮೇಲೆ ಇಡ್ತಾನೆ. ಸದೃತ ಗರುಡನಲ್ಲೂ ತಾನೇ ಇದ್ದು ಹೊರುವ ಸಾಮರ್ಥ್ಯವನ್ನು, ಧಾರಣ ಸಾಮರ್ಥ್ಯವನ್ನು ಕೂಡ ಭಗವಂತನಿಗೆ ಗರುಡ ಅನುಗ್ರಹಿಸ್ತು, ಭಗವಂತನೇ ಗರುಡನಿಗೆ ಅನುಗ್ರಹಿಸುವಂಥದ್ದು. ಈ ಮೂಲಕ ಭಗವಂತ ನಮಗೆ ಕೊಡ್ತಕ್ಕಂಥ ಒಂದು ಸಂದೇಶ ಏನು ಅಂದರೆ, ಯಾವ ದೇವತೆಗಳಿಗೂ ಕೂಡ ಪರಿಹಾರ ಮಾಡಲಿಕ್ಕೆ ಆಗದೇ ಇರತಕ್ಕಂಥ ಕಷ್ಟಗಳನ್ನು ಭಗವಂತನೇ ಪರಿಹಾರ ಮಾಡ್ತಾನೆ. ಆದ್ದರಿಂದ ಏನೇ ಕಷ್ಟ ಬಂದರೂ ಕೂಡ ಭಗವಂತನನ್ನೇ ಕುರಿತು ಶರಣ ಹೋಗಬೇಕು ಅಂತ ಸಂದೇಶ. ಅನ್ಯಥಾ ಶರಣಂ ನಾಸ್ತಿ ತ್ವಮೇವ ಶರಣಂ ಮಮ ತಸ್ಮಾತ್ ಕಾರುಣ್ಯ ಭಾವೇನ ರಕ್ಷ ರಕ್ಷ ಜನಾರ್ದನ ಅಂತ. ನಾವು ಅವನನ್ನು ಬಿಟ್ಟು ಅವನಲ್ಲಿ ಸಂಶಯ ಮಾಡಿ ಅನ್ಯ ದೇವತೆಗಳನ್ನು ಭಜನೆ ಮಾಡ್ತೀವಿ, ಆದರೆ ಅನ್ಯ ದೇವತೆಗಳ ಭಜನೆ ಅಥವಾ ಉಪಾಸನೆಯನ್ನು ಶಾಸ್ತ್ರ ನಿಷೇಧ ಮಾಡಿಲ್ಲ. ಸರ್ವೋತ್ತಮತ್ವೇನ ಅಲ್ಲ, ಪರಿವಾರತೆಯ ಅನ್ಯ ದೇವತೆಗಳ ಉಪಾಸನೆಯನ್ನು ಮಾಡಿ ಸರ್ವೋತ್ತಮನಾಗಿರ್ತಕ್ಕಂಥವನು ಭಗವಂತ ಅಂತ ಈ ರೀತಿಯಾಗಿ ಚಿಂತನೆ ಮಾಡಿದರೆ ಭಗವಂತ ನಮ್ಮ ಎಲ್ಲ ಕೆಲಸಗಳನ್ನು ಕೂಡ ಸುಗಮವಾಗಿ ನಡೆಸಿಕೊಡ್ತಾನೆ. ಅದು ಸರಿಯಾಗಿರ್ತಕ್ಕಂಥ ಉಪಾಸನೆ ಅಥವಾ ಸದುಪಾಸನೆ ಅಂತ, ಇಲ್ಲದೇ ಇದ್ದರೆ ಅದು ಅಸದುಪಾಸನೆ ಅಂತ ಈ ರೀತಿ ಆಗ್ತಾ ಇದೆ. ಜಗನ್ನಾಥಾಸು ನಮಗೆ ಹರಿಕಥಾಮಸದಲ್ಲಿ ತಿಳಿಸ್ಕೊಡ್ತಾರೆ, ಸದುಪಾಸನೆಯ ಗೈಬರಿಗೆ ಇತ್ತಪ್ಪನು ತನ್ನ. ಈ ರೀತಿಯಾಗಿ ಎಲ್ಲ ಪರಿವಾರ ದೇವತೆಗಳು ಪರಮಾತ್ಮನಿಗೆ, ಆ ಎಲ್ಲ ಪರಿವಾರ ದೇವತೆಗಳು ಕೂಡ ವಾಯುದೇವರ ಮತ್ತು ಭಗವಂತನ ಆಜ್ಞೆಯಂತೆ ಅಧೀನದಲ್ಲಿ ಕಾರ್ಯವನ್ನು ನಿರ್ವಹಿಸಬಲ್ಲರು ಅಂತ ತಿಳಿದು, ಸರ್ವೋತ್ತಮನಾಗಿರ್ತಕ್ಕಂಥವನು ಪರಮಾತ್ಮ ಭಗವಂತ, ಜೀವೋತ್ತಮರಾಗಿರ್ತಕ್ಕಂಥವರು ವಾಯುದೇವರು, ಉಳಿದವರೆಲ್ಲ ಪರಮಾತ್ಮನ ಪರಿವಾರ ಅಂತ ಈ ರೀತಿಯಾಗಿ ಚಿಂತನೆ ಯಾರು ಮಾಡ್ತಾರಲ್ಲ, ಅಂಥ ಸದುಪಾಸನೆಯ ಗೈವರಿಗೆ ಇತ್ತಪ್ಪನು ತನ್ನ. ಈ ರೀತಿಯಾಗಿ ಭಗವಂತ ಮಂದರ ಪರ್ವತವನ್ನು ಎತ್ತುತ್ತಾನೆ, ಗರುಡನ ಮೇಲೆ ಇಡ್ತಾನೆ. ಆ ಮೂಲಕ ತನ್ನ ಸ್ವಾತಂತ್ರ್ಯವನ್ನು, ಉಳಿದ ಎಲ್ಲ ಚೇತನರ ಅಸ್ವಾತಂತ್ರ್ಯವನ್ನು ಕೂಡ ಆ ಮೂಲಕ ಜಗತ್ತಿಗೆ ತೋರಿಸ್ಕೊಡ್ತಾನೆ. ಭಗವಂತನ ಎದುರಿಗೆ ಎಲ್ಲ ದೇವತೆಗಳು ಕೂಡ ಅಸಾಮರ್ಥ್ಯ ಅನ್ನೋದನ್ನು ಪ್ರತ್ಯಕ್ಷವಾಗಿ ಸಾಬೀತಾಗಿದ್ದರೂ ಕೂಡ ಮತ್ತೆ ದೇವತೆಗಳಿಗೆ ಉತ್ಸಾಹ ಬಂತು, ಸ್ವಲ್ಪ ಅಭಿಮಾನ ನಾನೇ ಮಾಡಿಬಿಡ್ತೀನಿ ಅಂತ ಸ್ವಲ್ಪ ದುರಹಂಕಾರವು ಕೂಡ ಬಂತು. ನಮಗೆ ಪರ್ವತವನ್ನು ಎತ್ತಿ ಇಡುವುದಕ್ಕೆ ಆಗದೇ ಇದ್ದರೂ ಕೂಡ ಈಗ ನಾವು ತಗೊಂಡು ಹೋಗ್ತೀವಿ ಆ ಪರ್ವತವನ್ನು ಅಂತ ದುರಭಿಮಾನ, ಹೇಗೂ ಎತ್ತಿಟ್ಟಿದ್ದಾಗಿದೆ ಇನ್ನೂ ತೆಗೆದುಕೊಂಡು ಹೋಗೋದು ಸುಲಭ ಅಂತ ಆ ಎಲ್ಲ ದೇವತೆಗಳ ಚಿಂತನೆ ಮತ್ತು ಅಭಿಪ್ರಾಯ. ನಾವು ಲೋಕದಲ್ಲಿ ಕಂಡಿರ್ತೀವಿ, ಒಂದು ವಸ್ತುವನ್ನು ನಾವೇ ಕೆಳಗಿನಿಂದ ಎತ್ತೋದು ಕಷ್ಟ, ಎತ್ತಿ ಕೊಟ್ಟ ಮೇಲೆ ಹೋಗೋದು ಸುಲಭ. ಅದೇ ರೀತಿಯಾಗಿ ದೇವತೆಗಳು ಕೂಡ ಚಿಂತನೆ ಮಾಡಿರುವಂಥದ್ದು. ಗರುಡನ ಮೇಲಿರ್ತಕ್ಕಂಥ ಪರ್ವತವನ್ನು ತೆಗೆದುಕೊಳ್ಳಲಿಕ್ಕೆ ಹೋಗಿ ಕೈಕಾಲು ಮುರಿದುಕೊಂಡು ಬೀಳ್ತಾರೆ ದೇವತೆಗಳು. ಹಿಂದೆ ತಿಳಿಸಿದಂಥ ಎಲ್ಲ ದೇವತೆಗಳು ಯಾರು, ಒಬ್ಬೊಬ್ಬರು ಒಂದೊಂದು ಇಂದ್ರಿಯಕ್ಕೆ ಅಭಿಮಾನಿಗಳಾಗಿರ್ತಕ್ಕಂಥವರು. ಕೈಗೆ ದಕ್ಷ ಪ್ರಜಾಪತಿ, ಕಾಲಿಗೆ ಜಯಂತ, ಕಣ್ಣಿಗೆ ಸೂರ್ಯಚಂದ್ರ, ಹೀಗೆ ಎಲ್ಲ ತತ್ವಕ್ಕೂ ಅಭಿಮಾನಿಗಳಾಗಿರ್ತಕ್ಕಂಥವರು, ಅರ್ಥಾತ್ ಇಂದ್ರಿಯಗಳನ್ನು ನಿಯಮನ ಮಾಡ್ತಕ್ಕಂಥ ದೇವತೆಗಳು, ಇಂದು ಅವರೇ ತಮ್ಮ ತಮ್ಮ ಕೈಕಾಲುಗಳನ್ನು ಮುರಿದುಕೊಂಡು ಬಿದ್ದಾರೆ ಈ ಮಂದರ ಪರ್ವತವನ್ನು ಎತ್ತಿ ಸಾಗಿಸುವಂಥ ಸಂದರ್ಭದಲ್ಲಿ. ಇದರ ಮೂಲಕ ಜಗತ್ತಿಗೆ ತಿಳಿಸ್ತಾನೆ ಭಗವಂತ, ಭಗವಂತನಿಂದ ವಿಮುಖನಾದರೆ ಏನಾಗತ್ತೆ ಅನ್ನೋದಕ್ಕೆ ಇದಕ್ಕಿಂತ ಉತ್ತಮ ದೃಷ್ಟಾಂತ ಬೇಕಾ? ಅಂದರೆ ದುರಹಂಕಾರ ದುರಭಿಮಾನದಿಂದ ನಾವೇ ಮಾಡಿಬಿಡ್ತೀವಿ ಈ ಕೆಲಸ ಅಂತ, ಅಲ್ಲಿ ತನಕ ಭಗವಂತನ ಸಹಾಯ ಭಗವಂತನ ಸ್ಮರಣೆ ಎಲ್ಲ ಆಯಿತು, ಈಗ ಸ್ವಲ್ಪ ದುರಹಂಕಾರ ಬಂದಿದ್ದರಿಂದ ಈ ರೀತಿಯಾಗಿ ಚಿಂತನೆ ಮಾಡಿದ್ರೆ ಏನಾಗತ್ತೆ ಅಂತ ಈ ಮೂಲಕ ಜಗತ್ತಿಗೆ ತಿಳಿಸುವಂಥದ್ದು. ದೇವತೆಗಳ ಈ ಹೀನ ಪರಿಸ್ಥಿತಿಯನ್ನು ಭಗವಂತ ನೋಡಿ, ತನ್ನ ಕರುಣಾಕಟಾಕ್ಷ ದೃಷ್ಟಿಯಿಂದ ನೋಡಿ ಅವರನ್ನು ಮತ್ತೆ ಸಕ್ರಿಯರನ್ನಾಗಿ ಮಾಡ್ತಾನೆ. ಆವಾಗ ಎಚ್ಚೆತ್ತುಕೊಂಡಿರ್ತಕ್ಕಂಥ ಎಲ್ಲ ದೇವತೆಗಳು ಕೂಡ ಭಗವಂತನಲ್ಲಿ ಕ್ಷಮೆಯನ್ನು ಕೇಳ್ತಾರೆ. ನಂತರ ಗರುಡ ದೇವರು ಪರ್ವತವನ್ನು ತೆಗೆದುಕೊಂಡು ಬಂದು ಸಮುದ್ರದ ಮಧ್ಯಭಾಗದಲ್ಲಿ ಇಟ್ಟಿದ್ದಾರೆ. ಮುಂದೆ ನೋಡಿ, ಕಷ್ಟಗಳ ಪರಂಪರೆ ಇಲ್ಲಿಗೆ ಮುಗಿಲಿಲ್ಲ. ಏನು ಹೇಳಬೇಕು, ಎಲ್ಲದಕ್ಕೂ ಭಗವಂತನೇ ಬೇಕು. ಭೂಮಿಯಲ್ಲಿದ್ದ ಪರ್ವತವನ್ನು ಕಿತ್ತುವುದಕ್ಕೆ ದೇವರು ಬೇಕು, ಆ ನಂತರ ಎತ್ತಿ ಗರುಡನ ಮೇಲೆ ಇಡೋದಕ್ಕೆ ಎದೆಯೂರಬೇಕು. ಆಮೇಲೆ ಸಮುದ್ರದ ಮಧ್ಯದಲ್ಲಿ ಇಟ್ಟು ಮಥನ ಮಾಡೋಣ ಅಂತಂದರೆ ಪರ್ವತ ಸಮುದ್ರದಲ್ಲಿ ಮುಳುಗ್ತಾ ಇದೆ. ಜೋರಾಗಿ ಮಥನ ಮಾಡಿದ್ರೆ ಕೆಲವೊಮ್ಮೆ ಮೇಲೆ ಪುಟಿಯುತ್ತೆ, ಹಾರುತ್ತೆ. ನಿಧಾನವಾಗಿ ಮಥನ ಮಾಡೋಣ ಅಂದರೆ ಸಮುದ್ರದಲ್ಲಿ ಪರ್ವತ ಮುಳುಗ್ತಾ ಇದೆ. ಗಟ್ಟಿಯಾಗಿ ಹಿಡಿದು ಮಥನ ಮಾಡಬೇಕು ಅಂತಾದರೆ ಅದು ಕೂಡ ಸಾಧ್ಯ ಆಗ್ತಾ ಇಲ್ಲ. ಭಗವಂತ ಆವಾಗ ತಾನೇ ಕೂರ್ಮರೂಪವನ್ನು ತೆಗೆದುಕೊಂಡು ಪರ್ವತದ ಕೆಳಗೆ ನಿಂತಿದ್ದಾನೆ. ಬೆನ್ನ ಮೇಲೆ ಪರ್ವತವನ್ನು ಹೊತ್ತು ಪರ್ವತವನ್ನು ಮುಳುಗದಂತೆ ಮೇಲೆ ಪುಟಿಯದಂತೆ ನೋಡಿಕೊಂಡು ರಕ್ಷಣೆ ಮಾಡಿದವನು ಸಾಕ್ಷಾತ್ ಭಗವಂತ. ಇತ್ತ ದೇವತೆಗಳಲ್ಲಿ ದೈತ್ಯರಲ್ಲಿ ನಿಂತು ಮಥನ ಕಾರ್ಯಕ್ಕೆ ಶಕ್ತಿಪ್ರದನಾಗಿ ಅವರನ್ನು ರಕ್ಷಣೆ ಮಾಡಿದವನು ಕೂಡ ಭಗವಂತನೇ. ಇನ್ನು ಕಡಿಯುವಾಗ ಹಗ್ಗ ವಾಸುಕಿ ಸರ್ಪ, ಕಡೆಗೋಲು ಪರ್ವತ, ಕಡಿಯೋದು ಸಮುದ್ರವನ್ನು. ಈಗ ಮಥನ ಕಾರ್ಯ ಅನ್ನೋದು ಪ್ರಾರಂಭ ಆಗ್ತಾ ಇದೆ. ದೈತ್ಯರು ಸರ್ಪದ ಬಾಲದ ಕಡೆ ಹಿಡಿಯೋದಕ್ಕೆ ಒಪ್ಪೋದಿಲ್ಲ. ಬಾಲ ಹಿಡಿಯೋದು ಅಂತ ಆದರೆ ಗೌರವಕ್ಕೆ ಧಕ್ಕೆ ತರುವಂಥ ಪ್ರಸಂಗ ಅನ್ನೋ ಅರ್ಥದಲ್ಲಿ ಅವರು ಬಾಲವನ್ನು ಹಿಡಿಯೋದಕ್ಕೆ ಸರ್ವತಾ ಒಪ್ಪೋದಿಲ್ಲ. ದೈತ್ಯರು ಅಂತಾರೆ, ನಾವು ಕಶ್ಯಪರ ಮಕ್ಕಳೇ, ನಾವು ಎಲ್ಲ ಉತ್ತಮ ವಂಶದವರು, ಹೀಗಾಗಿ ನಾವು ಸರ್ಪದ ಬಾಲವನ್ನು ಹಿಡಿಯೋದಿಲ್ಲ ಅಂತ ಪ್ರತಿಷ್ಠೆಯಿಂದ ವಾಸುಕಿಯ ಮುಖವನ್ನು ನಾವು ಹಿಡ್ಕೋತೀವಿ ಅಂತ ಆ ರೀತಿಯಾಗಿ ಸರ್ಪದ ಮುಖವನ್ನು ಹಿಡಿದಿದ್ದಾರೆ. ಆದ್ದರಿಂದ ದೇವತೆಗಳಿಗೆಲ್ಲ ಬಾಲ ಹಿಡಿಯುವಂತೆ ಭಗವಂತ ಪ್ರೇರಿಸ್ತಾನೆ. ಈಗ ಆಗಿದ್ದೇನು ಅಂದರೆ ಸರ್ಪವನ್ನು ಗಟ್ಟಿಯಾಗಿ ಹಿಡಿದು ಜೋರಾಗಿ ಮಥನ ಮಾಡಿದಾಗ ಮುಖದಿಂದ ಜೋರಾಗಿ ವಿಷ ಕಕ್ಕುವುದಕ್ಕೆ ಪ್ರಾರಂಭಿಸಿದ ವಾಸುಕಿ ಸರ್ಪ. ಆ ವಿಷದ ಪರಿಣಾಮಕ್ಕೆ ಒಳಗಾಗಿರ್ತಕ್ಕಂಥ ದೈತ್ಯರು ಮೂರ್ಛೆಗೆ ಒಳಗಾಗುತ್ತಾ ಬಿದ್ದು ಬಿದ್ದು ಹೇಳ್ತಾ ಇದ್ದಾರೆ ಆ ವಿಷದ ಪ್ರಸಂಗ. ಈ ಪ್ರಸಂಗದಿಂದ ಜೀವ ತಿಳಿಬೇಕಾಗಿರ್ತಕ್ಕಂಥ ಸಂದೇಶ ಏನು ಅಂದರೆ ವಿನಯೋಹಿ ಭೂಷಯತಿ ಸರ್ವರ ಸಂಬಂಧ, ವಿನಯದಲ್ಲಿ ಸಿಗ್ತಕ್ಕಂಥ ಸುಖ ಪ್ರತಿಷ್ಠೆಯಲ್ಲಿ ಸರ್ವಥಾ ದೊರೆಯೋದಿಲ್ಲ ಅನ್ನೋ ಸಂದೇಶವನ್ನು ಜಗತ್ತಿಗೆ ಭಗವಂತ ಕೊಡುವಂಥದ್ದು. ಮನುಷ್ಯನಿಗೆ ವಿನಯದಲ್ಲಿ ಸುಖವಿದೆ, ಪ್ರತಿಷ್ಠೆಯಲ್ಲಿ ದುಃಖವಿದೆ ಅಂಥೇಳಿ. ದೈತ್ಯರು ತಮ್ಮ ಪ್ರತಿಷ್ಠೆಗಾಗಿ ಸರ್ಪದ ಮುಖವನ್ನು ಹಿಡಿದವರು, ದೇವತೆಗಳು ಸರ್ಪದ ಬಾಲವನ್ನು ಹಿಡ್ಕೋತಾರೆ. ಈ ರೀತಿಯಾಗಿ ದೇವತೆಗಳು ವಿನೀತರು, ಭಗವಂತನ ಆಜ್ಞೆಯಂತೆ ಸರ್ಪದ ಬಾಲವನ್ನು ಹಿಡಿದ್ರು. ವಿನೀತರಾಗಿ ಬಾಲ ಹಿಡಿದಿದ್ದರಿಂದ ಅವರಿಗೆ ಮುಂದೆ ಅಮೃತ ಪ್ರಾಪ್ತಿಯಾಯಿತು ಅಂತ ಇತ್ಯಾದಿ ಎಲ್ಲ ಕೇಳ್ತೀವಿ. ಅದರಿಂದ ಪ್ರತಿಷ್ಠೆ ಶ್ರೇಯಸ್ಕರ ಅಲ್ಲ ಅನ್ನೋ ದೊಡ್ಡ ಸಂದೇಶವನ್ನು ಈ ದೈತ್ಯರ ದುರವಸ್ಥೆಯ ಮೂಲಕ ಭಗವಂತ ಇಲ್ಲಿ ನೀಡುವಂಥದ್ದು. ಮೇಲೆ ಕೆಳಗೆ ವಾಸುಕಿಯಲ್ಲಿ ಪರ್ವತದಲ್ಲಿ ದೇವ ದೈತ್ಯರಲ್ಲಿ ಎಲ್ಲ ಕಡೆ ಇದ್ದು ಮಥನ ಮಾಡಿಸಿದವನು ಯಾರು ಅಂದರೆ ಸಾಕ್ಷಾತ್ ಭಗವಂತ. ಕೂರ್ಮರೂಪದಿಂದ ಕೆಳಗೆ ಪರ್ವತವನ್ನು ಹೊತ್ತು ನಿಂತ, ಮೇಲಕ್ಕೆ ಪುಟಿಯದಂತೆ ಅಜಿತನಾಮಕನಾಗಿ ರಕ್ಷಣೆ ಮಾಡಿದ, ಆ ಎಲ್ಲ ದೇವ ದೈತ್ಯರಿಗೆ ಶಕ್ತಿಪ್ರದನಾಗಿ ನಿಂತ, ಹಗ್ಗದ ಸ್ಥಾನದಲ್ಲಿರ್ತಕ್ಕಂಥ ವಾಸುಕಿ ದೇವ ದೈತ್ಯರ ಹಗ್ಗ ಜಗ್ಗಾಟದಿಂದ ಸಾಯುವ ಸಂದರ್ಭ ಬಂದಾಗ ಆ ವಾಸುಕಿಯಲ್ಲಿ ಪ್ರವೇಶ ಮಾಡಿ ವಾಸುಕಿಗೆ ಯಾವುದೇ ಹಾನಿಯಾಗದಂತೆ ಆ ಮಥನ ಕಾರ್ಯ ಲೀಲಾಜಾಲವಾಗಿ ನಡೆಯುವಂತೆ ರಕ್ಷಿಸಿದ. ದೇವದೈತ್ಯ ಇಬ್ಬರೂ ಕೂಡ ಬಲಪ್ರಯೋಗ ಮಾಡಿ ಮಂದಾರ ಪರ್ವತವನ್ನು ಕಡಿಯುವುದಕ್ಕೆ ಪ್ರಾರಂಭಿಸಿದರೆ ಪರ್ವತ ಚೂರು ಚೂರಾಗುವಂಥ ಪ್ರಸಂಗ ಬಂತು. ಆವಾಗಲೂ ಆ ರೀತಿ ಆಗದೇ ಇದ್ದಂತೆ ರಕ್ಷಣೆ ಮಾಡಿದ. ಇದಕ್ಕೆ ಒಂದು ಪ್ರಸಂಗ ನೆನಪಿಗೆ ಬರ್ತಾ ಇದೆ. ಮಹಾಭಾರತದಲ್ಲಿ ಕರದಿಂದ ಶಿಶುಭಾವನಾದ ಭೀಮನ ಬಿಡಲು ಗಿರಿಯೊಡೆದು ಶತಶೃಂಗವೆಂದೆನಿಸಿತು ಅಂಥೇಳಿ ಮಧ್ವನಾಮದಲ್ಲಿ ಶ್ರೀಪಾದರಾಜರು ಹಾಡುವಂತೆ, ಅಲ್ಲಿ ಭೀಮಸೇನದೇವರ ಅಂಗಸ್ಪರ್ಶದಿಂದ ಪರ್ವತ ಅನ್ನೋದು ಶತಶೃಂಗ ಆದರೆ ನೂರು ಹೋಳಾಯಿತು ಅಂತ ಕೇಳ್ತೀವಿ. ಇಲ್ಲಿ ಭೀಮಸೇನದೇವರಲ್ಲ, ಅವರ ಅಪ್ಪ ಭಗವಂತ, ಅವನೇ ಮಥನ ಮಾಡಲಿಕ್ಕೆ ನಿಂತಿರುವಂಥದ್ದು. ಹೀಗೆ ಎಲ್ಲರ ಬಲದಿಂದ ಪರ್ವತವೇ ಚೂರು ಚೂರು ಆಗುವ ಪ್ರಸಂಗ ಬಂದರೂ ಕೂಡ ಪುನಃ ಭಗವಂತ ಪರ್ವತದಲ್ಲಿ ಪ್ರವೇಶ ಮಾಡಿ ಪರ್ವತದ ರಕ್ಷಣೆಗಾಗಿ ನಿಂತು ಮಥನ ಕಾರ್ಯವನ್ನು ನಿರ್ವಿಘ್ನವಾಗಿ ನಡೆಸಿಕೊಟ್ಟವನು ಭಗವಂತ. ಶ್ರೀಮದಾಚಾರ್ಯರು ಮಹಾಭಾರತ ತಾತ್ಪರ್ಯದಲ್ಲಿ ಇದನ್ನು ಸುಂದರವಾಗಿ ವಿಶ್ಲೇಷಣೆ ಮಾಡ್ತಾರೆ ಈ ಪ್ರಸಂಗವನ್ನು. ಉಪರ್ಯದಾತ್ಮನಿ ನೇತ್ರಗೋತ್ರಯೋಹೋ ಅಂಥೇಳಿ ತಾತ್ಪರ್ಯ ನಡೆಯ 10ನೇ ಅಧ್ಯಾಯದಲ್ಲಿ ಹೇಳ್ತಾರೆ. ಮಥನ ಮಾಡುವಾಗ ಅಜಿತ ನಾಮಕನಾಗಿ ಕೆಳಗೆ ಕೂರ್ಮನಾಗಿ ವಾಸುಕಿಯ ಒಳಗೆ ಪರ್ವತದ ಒಳಗೆ ದೇವದಾನವರ ಒಳಗೆ ಹೊರಗೆ ಒಳಗೆ ಹೀಗೆ ಅನಂತ ರೂಪಗಳಿಂದ ಅಲ್ಲಿರ್ತಾನೆ. ಇನ್ನು ಧನ್ವಂತರಿ ರೂಪದಿಂದ ಅಮೃತ ಕಲಶವನ್ನು ಹಿಡ್ಕೊಂಡು ಬರ್ತಾರೆ. ಅಮೃತ ಬಡಿಸುವಾಗ ಮೋಹಿನಿ ರೂಪದಿಂದ ವಿತರಣೆ ಮಾಡ್ತಾನೆ. ಹೀಗೆ ಅನಂತ ರೂಪಗಳಿಂದ ಈ ಮಥನದ ಸಮುದ್ರ ಮಥನದ ಕಾರ್ಯವನ್ನು ಭಗವಂತ ನಡೆಸ್ಕೊಡ್ತಾನೆ. ಈ ಮೂಲಕ ಜಗತ್ತಿಗೆ ಸಂದೇಶ ಏನು ಅಂದರೆ ಭಗವಂತ ಹೀಗೆ ಸಮುದ್ರ ಮಥನದ ಕಾಲದಲ್ಲಿ ಮಾತ್ರ ಈ ರೀತಿಯಾಗಿ ಮಥನ ಮಾಡಿದ್ದಲ್ಲ, ಎಲ್ಲ ವ್ಯಕ್ತಿಯ ಎಲ್ಲ ಕಾರ್ಯಗಳನ್ನು ಕೂಡ ಭಗವಂತ ಹಾಗೆಯೇ ನಿಂತು ಮಾಡಿಸ್ತಾನೆ. ಆ ಸ್ಮರಣೆ ಅನ್ನೋದು ಜೀವನಿಗೆ ಸದಾಕಾಲ ಆ ಪ್ರಜ್ಞೆ ಅನ್ನೋದು ಇರಬೇಕು ಅಂತ. ತೇನ ವಿನಾ ತೃಣಮಪಿನ ಚಲತಿ ಅಂತ ಹೀಗೆ ಚಿಂತನೆ ಮಾಡಿದರೆ ಅದೇ ದೇವರ ಪೂಜೆ. ಸರ್ವತ್ರ ವ್ಯಾಪ್ತತ್ವ ಅನುಸಂಧಾನ ಇದೆಯಲ್ಲ, ಅದೇ ಶ್ರೇಷ್ಠವಾಗಿರ್ತಕ್ಕಂಥ ಪೂಜೆ ಅಂತ. ಈ ರೀತಿ ಚಿಂತನೆ ಮಾಡಿದರೆ ಸುಲಭ ಪೂಜೆಯ ಮಾಡಿ ಬಲವಿಲ್ಲದವರು ಅಂತ. ಹೀಗೆ ಸಮುದ್ರ ಮಥನದ ಕಾರ್ಯ ಒಂದು ಅಂದರೆ ಕೂರ್ಮಾವತಾರದ ಹಿನ್ನೆಲೆಯನ್ನು ಸ್ಮರಣೆ ಮಾಡಿದರೆ ಇಷ್ಟೆಲ್ಲ ಭಗವದ್ ರೂಪಗಳ ಚಿಂತನೆ, ಕೂರ್ಮಾವತಾರ, ಅಜಿತನಾಮಕ ಪರಮಾತ್ಮನ ಅವತಾರ, ಧನ್ವಂತರಿ ರೂಪದಿಂದ ಪ್ರಾದುರ್ಭಾವ, ಮೋಹಿನಿ ರೂಪದಿಂದ ಅಮೃತ ವಿತರಣೆ, ಹೀಗೆ ಅನೇಕ ರೂಪಗಳ ಒಂದು ಸ್ಮರಣೆ ಅನ್ನೋದು ಒಂದು ಅವತಾರದಿಂದ ಬರ್ತಾ ಇದೆ. ಆ ರೀತಿಯಾಗಿ ಚಿಂತನೆ ಮಾಡಬೇಕು ಅಂತ.